ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ಸೇವೆ ಸಲ್ಲಿಸ್ತಾರಂಥ ಉಡ್ಚಪ್ಪ ಪೂಜಾರ ಅವರು ಇದ್ದಾರೆ. ಇವರನ್ನು ಮಾತಾಡಿಸಿ ಈ ಬಾಳೆ ಬೆಳೆಯೊಳಗೆ ಒಳ್ಳೆ ಲಾಭ ಮಾಡಿಕೊಳ್ಬೇಕು, ಹೆಚ್ಚಿನ ಇಳುವರಿ ತೊಗೊಳ್ಬೇಕಂತಂದ್ರೆ ಸಸ್ಯ ಅಂಗಾಂಶ ಕೃಷಿಯ ಉಪಯೋಗ ಯಾವ ರೀತಿ ಅನುಕೂಲ ಆಗ್ತದೆ, ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಂಥ. ನಮಸ್ಕಾರ ಉಡ್ಚಪ್ಪ ಪೂಜಾರ ಅವರೇ. ನಮಸ್ಕಾರ ಸರ್. ಈಗ ನಮ್ಮ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಬಾಳೆಯನ್ನು ನಮ್ಮ ರೈತರು ಬೆಳೀತಾ ಇದ್ದಾರೆ. ಈ ಸ್ಥಳೀಯ ತಳಿಗಳು ಕೆಲವೊಂದು ಅಭಿವೃದ್ಧಿಪಡಿಸಿದ ತಳಿಗಳನ್ನ ಬೆಳೀತಾರೆ, ಆದರೆ ಇನ್ನೂ ಲಾಭದಾಯಕ ಆಗಬೇಕು ಅಂತಂದ್ರೆ ಈಗ ಸಸ್ಯ ಅಂಗಾಂಶ ಕೃಷಿ ಬಹಳ ಮುಖ್ಯ ಆಗಿರುವಂಥದ್ದು. ಅದಕ್ಕೆ ಮೊದಲಿಗೆ ನಮ್ಮ ರೈತರಿಗೆ, ಅಂದರೆ ಕೆಲವೊಬ್ಬ ರೈತರಿಗೆ ಗುರುತಿರುವಂಥ ವಿಷಯ, ಗುರುತಿರದೆ ಇರುವಂಥ ರೈತರ ಸಲುವಾಗಿ ಈ ಸಸ್ಯ ಅಂಗಾಂಶ ಕೃಷಿ ಅಂದ್ರೆ ಏನು ಅಂತ ಮೊದಲಿಗೆ ತಿಳಿಸ್ಕೊಡ್ತಾರೆ. ಈಗ ಬಾಳೆಯಲ್ಲಿ ಎರಡು ವಿಧವಾಗಿ ನಾವು ಸಸಿಗಳನ್ನು ಅಭಿವೃದ್ಧಿಪಡಿಸ್ಬೋದು. ಒಂದು ಕುಳಿಗಳನ್ನು ತೆಗೆದುಕೊಂಡು ಅದರಿಂದನೇ ತಗೊಂಡು ಬೇರೆ ರೈತರ ಹೊಲದಿಂದ ಕುಳಿಗಳನ್ನು ತಗೊಂಡೋಗಿ ಅದರಿಂದ ನಾವು ನಮ್ಮ ಬಾಳೆ ತೋಟವನ್ನು ಅಭಿವೃದ್ಧಿಪಡಿಸ್ಕೋಬಹುದು. ಇನ್ನೂ ಒಂದು ವಿಧಾನ ಅಂತಂದರೆ ಈ ಸಸ್ಯ ಅಂಗಾಂಶ ಕೃಷಿಯಿಂದ, ಅಂದರೆ ಈ ಸಸಿಗಳನ್ನು ಪ್ರಯೋಗಾಲಯಗಳಲ್ಲಿ ಸಸ್ಯದ ಯಾವುದೇ ಭಾಗವನ್ನು ತೆಗೆದುಕೊಂಡು ಅದನ್ನು ಪ್ರಯೋಗಾಲಯದಲ್ಲಿ ಬೆಳೆಸೋದ್ರಿಂದ ನಮಗೆ ಪೂರ್ತಿ ಒಂದು ಸಸ್ಯ ಸಿಗುತ್ತೆ. ಆ ಸಸ್ಯವನ್ನು ತಗೊಂಡು, ಅಂದರೆ ಪ್ರಯೋಗಾಲಯದಲ್ಲಿ ಬೆಳೆಸಲ್ಪಟ್ಟಂಥ ಸಸ್ಯಗಳನ್ನು ತೆಗೆದುಕೊಂಡು ನಮ್ಮ ರೈತರ ಹೊಲದಲ್ಲಿ ನಡೆಯುವ ಒಂದು ಪದ್ಧತಿನೇ ಸಸ್ಯ ಅಂಗಾಂಶ. ಅಂದರೆ ಯಾವುದೇ ಅಂಗದಿಂದ ತೆಗೆದುಕೊಂಡು ಅಭಿವೃದ್ಧಿಪಡಿಸಲಾದಂಥ ಒಂದು ಸಸಿ ಇದು. ಅದಕ್ಕೆ ನಾವು ಸಸ್ಯ ಅಂಗಾಂಶ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಅಂದರೆ ಬೇರಾಗಿರ್ಬೋದು, ಎಲೆಯಾಗಿರ್ಬೋದು, ಕಾಂಡ ಆಗಿರ್ಬೋದು, ಎಲ್ಲಿಂದ ತಗೊಳ್ಬೋದು, ಯಾವುದಾದ್ರೂ ತಗೋಬಹುದು. ಬೇರು, ಎಲೆ, ಸಾಮಾನ್ಯವಾಗಿ ನಾವು ಕಾಂಡನೇ ತಗೊಂತೀವಿ. ಅದಾದ್ಮೇಲೆ ಎಲೆಗಳನ್ನು ತಗೊಂಡು ಅಭಿವೃದ್ಧಿಪಡಿಸ್ಬೋದು, ಹೂಗಳನ್ನು ತಗೊಂಡುಕೊಂಡು ಅಭಿವೃದ್ಧಿಪಡಿಸ್ಬೋದು. ಸಾಮಾನ್ಯವಾಗಿ ಇವು ಮೂರನ್ನು ತೆಗೆದುಕೊಂಡು ನಾವು ಸಸ್ಯ ಅಂಗಾಂಶವನ್ನು ಇನ್ನು ಬಾಳೆಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತೆ. ಉಡ್ಚಪ್ಪರ, ಈ ಸಸ್ಯ ಅಂಗಾಂಶ ಕೃಷಿಯಿಂದ ಬಾಳೆ ಬೆಳೆಯುವ ಅವಶ್ಯಕತೆ ಯಾಕದಂತ ಈಗ ಸದ್ಯದ ಪರಿಸ್ಥಿತಿ ಒಳಗೆ? ಹಾ, ಅದು ಒಂದು ಬಹಳ ಪ್ರಾಮುಖ್ಯತೆ ಪಡೆದಿದ್ದು. ಯಾಕಂತ ಹೇಳಂತಂದ್ರೆ ಈ ನಾವೇನು ಟ್ರೆಡಿಷ್ನಲಿ ನಾವೇನು ಬೆಳಿತೀವಲ್ಲ, ಈಗ ಸಾಂಪ್ರದಾಯಿಕವಾಗಿ ನಾವು ಗುಳಿಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ನಾಟಿ ಮಾಡ್ತೀವಲ್ಲ, ಅಲ್ಲಿ ಏನು ಒಂದು ಪ್ರಾಬ್ಲಮ್ ಅಂತ ತೊಂದರೆ ಏನಪ್ಪ ಅಂತಂದ್ರೆ, ಈಗ ಸಪೋಸ್ ನೀವು ಒಂದು ವೇಳೆ ನಮಗೆ ಯಾವ ಗುಳಿಯನ್ನು ತೆಗೆದುಕೊಂಡು ಬರ್ತಿರ್ತೀವಲ್ಲ, ಆ ಗುಳಿ ರೋಗ ಬಾಧೆಗೆ ಆಲ್ರೆಡಿ ಒಳಪಟ್ಟಿತ್ತು ಅಂತಂದ್ರೆ ಅದು ನಿಮ್ಮ ಫೀಲ್ಡಲ್ಲೂ ಅದು ಕಂಟಿನ್ಯೂ ಆಗುತ್ತೆ, ಹಾಗೆ ಮುಂದುವರಿಯುತ್ತದೆ. ಅದ್ರ ಮೇಲೆ ನಿಮ್ಗೆ ಕಂಟ್ರೋಲ್ ಇರಲ್ಲ, ಒಂದನೇದ್ದು. ಎರಡನೇದ್ದು, ಆಮೇಲೆ ಈ ತಳಿಗಳನ್ನು ನೀವು ತೆಗೆದುಕೊಂಡು ಬಂದು ಕುಳಿಗಳನ್ನು ತೆಗೆದುಕೊಂಡು ಬಂದು ಏನು ಹಸ್ತಿರಲ್ಲ, ಅದು ನಿಮ್ಮ ಕಟಾವಿಗೆ ಲೇಟಾಗಿ ಬರುತ್ತೆ, ಅಂದರೆ ಸರಿಸುಮಾರು 14 ತಿಂಗಳ ನಂತರ ಬರುತ್ತೆ. ಸೊ ಎರಡನೇದ್ದು. ಮೂರನೇದ್ದು, ತಳಿ 14 ತಿಂಗಳ ನಂತರ ಕಟಾವಿಗೆ ಬಂದರೂ ಸಹ ಒಂದೇ ಪ್ರಮಾಣದಲ್ಲಿ ಬರೋದಿಲ್ಲ, ಒಂದೇ ಸಮಯ ಕಟಾವಿಗೆ ಬರೋದಿಲ್ಲ. ಹಾಂ, ಎಲ್ಲ ಸಸಿಗಳು ನಿಮ್ಮ ಹೊಲದಲ್ಲಿರೋ ಎಲ್ಲ ಗಿಡಗಳು ಒಂದೇ ಸಾರಿಗೆ ಕಟಾವಿಗೆ ಬರೋಲ್ಲ. ಕೆಲವೊಂದಿಷ್ಟು ಒಮ್ಮೆ ಸ್ವಲ್ಪ ಒಮ್ಮೆ ಮೊದಲೇ ತಿಂಗಳು ಬರ್ತವೆ, ಇನ್ನು ಸ್ವಲ್ಪ ಮೊದಲೇ ನೆಕ್ಸ್ಟ್ ಬೇರೆ ತಿಂಗಳು ಬರ್ತವೆ. ಹೀಗಾಗಿ ರೈತನಿಗೆ ಅದನ್ನು ಕಟಾವು ಮಾಡಲಿಕ್ಕೆ ಒಂದು ಹೆಚ್ಚಿನ ಒಂದು ತೊಂದರೆಗೆ ಒಳಪಡಕಾಗಬೇಕಾಗುತ್ತೆ. ಆಮೇಲೆ ಅದನ್ನು ಅಷ್ಟೇ ಸ್ವಲ್ಪ ಪ್ರಮಾಣದ ತಗೊಂಡೋಗಿ ಮಾರ್ಕೆಟ್ ಮಾಡೋದು ರೈತರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಂಗಾಂಶ ಕೃಷಿಯಿಂದ ಬೆಳೆದಂಥ ಈ ಬಾಳೆ ಸಸಿಗಳೇನಿರ್ತಾವಲ್ಲ, ಇವು ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರ್ತವೆ, ಒಂದನೇದ್ದು. ಎರಡನೇದ್ದು, ಇದರಲ್ಲಿ ಈಲ್ಡ್ ಏನಿರುತ್ತಲ್ಲ, ಪ್ರತಿ ಬಂಚ್ ನಾವು ಗೊನೆ ಅಂತ ಹೇಳ್ತೀವಲ್ಲ ಬಾಳೆಗೊನೆ, ಅದು ಹೆಚ್ಚಿನ ತೂಕದ್ದಾಗಿರುತ್ತೆ. ಆಮೇಲೆ ಎಲ್ಲ ಹ್ಯಾಂಡ್ಗಳು, ಅಂದರೆ ಬಾಳೆ ಗೊನೆಗಳು ಎಲ್ಲ ಇರ್ತಾವಲ್ಲ, ಅವೆಲ್ಲ ಯೂನಿಫಾರ್ಮ್ ಒಂದೇ ಸೈಜಿನೂ ಇರ್ತವೆ. ಸೊ ಹಿಂಗಾಗಿ ಮಾರ್ಕೆಟ್ನ ನಾವು ಈಸಿಯಾಗಿ ಮಾಡ್ಕೋಬಹುದು. ಅದಾದಮೇಲೆ ಈ ಗೊನೆಗಳನ್ನು ಕಟಾವಿಗೆ ಮಾಡ್ಕೋಬೇಕಂತ ಅಂತಂದರೆ ಅವು ಒಂದೇ ಸಾರ್ತಿಗೆ ಬರ್ತವೆ. ಈ ನಮ್ಮ ಸಾಂಪ್ರದಾಯಿಕ ತಳಿಗಳ ಥರ 3-4 ತಿಂಗಳಾಗೋದಿಲ್ಲ, ಒಂದೆರಡು ತಿಂಗಳದಲ್ಲೇ ಇದು ಮುಗಿದು ಬಂದ್ಬಿಡುತ್ತೆ. ಅಂದರೆ ರೈತನಿಗೆ ಮಾರುಕಟ್ಟೆಗೆ ಅವನ್ನ ಒಯ್ಯೋದಕ್ಕೂ ಅನುಕೂಲ ಆಗುತ್ತೆ, ಕಟಾವು ಮಾಡಲಿಕ್ಕೇನು ಅನುಕೂಲ ಆಗುತ್ತೆ. ಹೀಗಿರೋದ್ರಿಂದ ಆಮೇಲೆ ಕೆಲವೊಂದಿಷ್ಟು ಇವು ರೋಗ ನಿರೋಧಕ ಹೊಂದಿರುತ್ತವೆ. ರೋಗ ನಿರೋಧಕ ಅಂದರೆ ರೋಗವು ಇರೋದಿಲ್ಲ, ಅಂದರೆ ಪ್ರಯೋಗಾಲಯಗಳಿಂದ ಬೆಳೆದಂಥ ಇವು ಆಗಿರೋದ್ರಿಂದ ಇವುಗಳು ಸಾಮಾನ್ಯವಾಗಿ ರೋಗರಹಿತವಾಗಿರುತ್ತವೆ, ಯಾವುದೇ ತರನಾದ ರೋಗಗಳು ಇದಕ್ಕೆ ಇರುವುದಿಲ್ಲ. ಹೀಗಾಗಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆದು ಆಮೇಲೆ ಮಾರ್ಕೆಟ್ಗೆ ನಾವು ಒಂದೇ ಸಾರ್ತಿಗೆ ಒಯ್ದು ಹೆಚ್ಚಿನ ಲಾಭ ಗಳಿಸ್ಬೋದಾಗುತ್ತೆ. ಅಂತಂದ್ರೆ ಈಗ ನಮ್ಮ ರೈತರು ಇಲ್ಲಿವರೆಗೆ ಬೆಳೀತಾ ಇರುವಂತ ಅಥವಾ ಸಾಮಾನ್ಯವಾಗಿ ಬೆಳೀತಾ ಇರುವಂತಹ ತಳಿಯ ಇಳುವರಿ ಎಷ್ಟದ, ಆಮೇಲೆ ಈ ಒಂದು ಸಸ್ಯ ಅಂಗಾಂಶ ಕೃಷಿಯಿಂದ ಏನ್ ಬೆಳೀತಾರಲ್ಲ, ಎಷ್ಟು ಪ್ರಮಾಣದೊಳಗೆ ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಅಂತಾರೆ? ಸರಿಸುಮಾರು ಒಂದು 20-30% ಹೆಚ್ಚಿನ ಇಳುವರಿ ನಾವು ಅಂಗಾಂಶ ಬೆಳೆಯಿಂದ ತೆಗೆದುಕೊಳ್ಬಹುದು. ಈಗ ನೋಡಿ, ಈಗ ಸಾಂಪ್ರದಾಯಿಕವಾಗಿ ಬೆಳೆದಂತದ್ರಲ್ಲಿ 25-30 ಟನ್ ಪ್ರತಿ ಹೆಕ್ಟೇರ್ಗೆ ನಾವು ಇಳುವರಿ ತೆಗೆದುಕೊಂಡ್ರೆ ಸಾಂಪ್ರದಾಯಿಕವಾಗಿ ಬೆಳೆದಂತ ತಳಿಗಳಲ್ಲಿ, ನಾವು ಸಸ್ಯ ಅಂಗಾಂಶ ಕೃಷಿಯಿಂದ ಬೆಳೆದಂತ ತಳಿಗಳಲ್ಲಿ ಸಸಿ ಸಸಿಗಳಿಂದ ನಾವು 30-40 ಟನ್ ಸಾಮಾನ್ಯವಾಗಿ ತೆಗೆದುಕೊಳ್ಳಬಹುದಾಗಿರುತ್ತೆ. ಹೀಗಾಗಿ ನಮಗೆ ಇಳುವರಿನೂ ಹೆಚ್ಚಿಗೆ ಬರುತ್ತೆ, ಒಂದೇ ಪಿರಿಯಡ್ನಲ್ಲಿ ನಮಗೆ ಕಟಾವಿಗೆ ಬರೋದ್ರಿಂದ ಅದು ಮಾರುಕಟ್ಟೆ ಮಾಡಲಿಕ್ಕೂ ಅನುಕೂಲ ಆಗಿರುತ್ತೆ. ಇಷ್ಟೆಲ್ಲ ಅನುಕೂಲ ಅದ ಅಂತಂದ್ಮೇಲೆ ಈ ಸಸ್ಯ ಅಂಗಾಂಶ ಕೃಷಿಯ ಸಸಿಗಳು ಎಲ್ಲೆಲ್ಲಿ ಸಿಗ್ತಾವ, ಯಾವ್ಯಾವ ಪ್ರಯೋಗಾಲಯಗಳು ಸಿಗ್ತಾವ? ನಮ್ಮ ಕಲಬುರಗಿ ಒಳಗ, ಈ ಬೀದರ್ ಜಿಲ್ಲೆಯೊಳಗ, ಯಾದಗಿರಿ ಜಿಲ್ಲೆಯೊಳಗ ಇಲ್ಲೆಲ್ಲದ ಸ್ಥಳೀಯವಾಗಿ ಲಭ್ಯದಂತ್ರ ಹೆಂಗೆ ಇಲ್ಲಿ ಸ್ಥಳೀಯವಾಗಿ ಅಂತ ಹೇಳಂತಂದ್ರೆ ಸದ್ಯಕ್ಕೆ ಇಲ್ಲೆಲ್ಲೂ ಅದರದ ಸವಲತ್ತುಗಳು ಇಲ್ಲ. ಸೊ ಇದಕ್ಕಾಗಿ ಬೆಂಗಳೂರಿನ ಮೊರೆ ಹೋಗ್ಬೋದು, ಇಲ್ಲ ಬೇರೆ ಪ್ರೈವೇಟ್ ಕಂಪನಿಗಳು ಹೈದರಾಬಾದ್, ನಮಗೆ ಗುಲ್ಬರ್ಗಕ್ಕೆ ನಿಯರ್ ಅಂತ ಹೇಳಂತಂದ್ರೆ ಹೈದರಾಬಾದ್ ಆಗುತ್ತೆ. ಹೈದರಾಬಾದಲ್ಲಿ ಸಾಕಷ್ಟು ನಮಗೆ ಪ್ರೈವೇಟ್ ಲ್ಯಾಬ್ಗಳಿದ್ದಾವೆ, ಸೊ ಅಲ್ಲಿನೂ ತೆಗೆದುಕೊಳ್ಬೋದು. ಇಲ್ಲ ಅಂತ ಹೇಳಂತಂದ್ರೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವ್ರನ್ನ ಸಂಪರ್ಕಿಸಿದ್ರೆ ಅಲ್ಲಿ 3-4 ಕಾಲೇಜ್, ಶಿರಸಿ, ಗೋಕಾಕ, ಆಮೇಲೆ ಕೊಪ್ಪಳ, ವಿಜಾಪುರ. ಸೊ ಈ ಬಿಜಾಪುರದಲ್ಲಿ ಒಂದು ಕೃಷಿ ಸಂಶೋಧನಾ ಕೇಂದ್ರ ಐತಿ, ತೋಟಗಾರಿಕಾ ಸಂಶೋಧನಾ ಕೇಂದ್ರ. ಅಲ್ಲಿನೂ ಸಹ ಇವುಗಳನ್ನ ಸಸ್ಯ ಅಂಗಾಂಶ ಪದ್ಧತಿಯಿಂದ ಬೆಳೆದಂತ ಬಾಳೆ ಸಸಿಗಳು ರೈತರಿಗೆ ಒದಗಿಸಲಾಗುತ್ತೆ. ಸಂಗಂತಂದ್ರೆ ಈ ಒಂದು ಪ್ರಯೋಗಾಲಯಗಳಿಂದ ಸಸಿಗಳನ್ನ ನಾವು ರೈತರು ತಗೊಂಡ ಮೇಲೆ ಅವನ್ನ ಹೊಲದೊಳಗ ನಾಟಿ ಮಾಡುವಂತ ಸಮಯದೊಳಗ ಎಷ್ಟು ಅಂತರದೊಳಗೆ ನಾಟಿ ಮಾಡಬೇಕು, ಆಮೇಲೆ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕಂತಾರೆ? ಈಗ ಇವುಗಳನ್ನ ತೆಗೆದುಕೊಂಡಾದ್ಮೇಲೆ ಸಾಂಪ್ರದಾಯಿಕವಾಗಿ ಬಾಳೆಯಲ್ಲಿ ನಾವು ಅನುಸರಿಸೋದು 1.8 meters, 1.82 × 1.8 ಅಂದ್ರೆ ಸಸಿಯಿಂದ ಸಸಿಗೆ 1.82 meters ಅಥವಾ 5-6 feet, ಮತ್ತೆ ರೋ ಟು ರೋ ಗಿಡದಿಂದ ಗಿಡಕ್ಕೆ 6 feet ಅಥವಾ 1.8 meters ಸರ್ವಸಾಮಾನ್ಯವಾಗಿ ಬಳಸುವಂತ ಇದು ಅಂತರದ ಬೇಸಾಯ ಇದು. ಸೊ ಇದಕ್ಕಾದ್ರೂ ನಾವು ಸಸ್ಯಾಂಗಾಂಶ ಕೃಷಿಯಿಂದ ಬೆಳೆದಂತ ಸಸಿಗಳನ್ನು ಕೂಡ ಅದೇ ಒಂದು ಅಂತರದಲ್ಲಿನೇ ಬೆಳಿಬಹುದು. ಸೊ ಇತ್ತಿತ್ತಲಾಗಿ ಈಗೀಗ ಕಾಮನ್ ಆಗಿ ಬಂದಿದ್ದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳಿ ಬಂದಿದೆ ಸಿಸ್ಟಮ್, ಬೇಸಾಯ ಹೆಚ್ಚಿನ ಸಾಂದ್ರತೆ ಬೇಸಾಯ. ಅದನ್ನ ಬೇರೆ ಹಣ್ಣಿನ ಬೆಳೆಗಳಲ್ಲೂ ಅಳವಡಿಸಬಹುದು, ಬಾಳೆಯಲ್ಲೂ ಸಹ ಅಳವಡಿಸಬಹುದು. ಬಾಳೆಯಲ್ಲಿ ಆಲ್ರೆಡಿ ನಮಗೆ ಕಡಿಮೆ ಇರೋದ್ರಿಂದ ನಾವು ಅತಿ ಅಪ್ಪಪ್ಪ ಅಂದ್ರೆ 4 feet ಅಥವಾ 1.5 meters ಸಸಿಯಿಂದ ಸಸಿಗೆ, ಗಿಡದಿಂದ ಗಿಡಕ್ಕೆ ನಾವು ಮ್ಯಾನೇಜ್ ಮಾಡಬಹುದು. ಸೊ ಅದಾದ್ಮೇಲೆ ಬಾಳೆ ಹಚ್ಚುವಕ್ಕಿಂತ ಮುಂಚೆ ನಾವು ಪಿಟ್ಸ್ ತಯಾರು ಮಾಡಬೇಕಾಗುತ್ತೆ, ಗೋಣಿಗಳನ್ನು ತೆಗಬೇಕಾಗುತ್ತೆ. ಸೊ ಅದು ಆಲ್ಮೋಸ್ಟ್ ಒಂದು 1.5 feet ಉದ್ದ, 1.5 feet ಅಗಲ, 1.5 feet ತೆಗ್ಗನ್ನು ತೋಡಿ ಅದರಲ್ಲಿ ಮೇಲ್ಮಣ್ಣು, ಆಮೇಲೆ ಸಗಣಿ ಗೊಬ್ಬರ, ಅದಾದಮೇಲೆ ಕಾರ್ಬೋಫುರಾನ್ 5 grams ಹಾಕ್ಕೊಂಡು ಆಮೇಲೆ ಸಸಿಗಳನ್ನು ನಾಟಿ ಮಾಡ್ಬೋದು. ಒಂದು ಮುಂಜಾಗ್ರತೆ ಕ್ರಮ ಏನಂತ ಅಂತಂದರೆ ಈ ಗೂಳಿ ಪದ್ಧತಿ ಕುಳಿಗಳನ್ನು ತೆಗೆದುಕೊಂಡು ಹಚ್ತೀವಲ್ಲ, ಅವು ಸಸಿಗಳು ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಎತ್ತರ ಇರ್ತವೆ. ಸೊ ಇವು ಸ್ವಲ್ಪ ಗಿಡ್ಡ ಇರ್ತವೆ ಎತ್ತರದಲ್ಲಿ. ಸೊ 4-6 ಎಲೆಗಳುಳ್ಳಂಥ ಈ ಸಸಿಗಳನ್ನು ಲ್ಯಾಬ್ಗಳಿಂದ, ಪ್ರಯೋಗಾಲಯಗಳಿಂದ ತರಲ್ಪಟ್ಟಿರುತ್ತೆ, ಅವುಗಳನ್ನು ನಾವು ನಾಟಿ ಮಾಡಬೇಕಾಗಿ ಬರುತ್ತೆ. ಸೊ ನಾಟಿ ಮಾಡುವಾಗ ಅದರ ಕಾಂಡಕ್ಕೆ ಸರಿಯಾಗಿ ಮಣ್ಣನ್ನು ಮುಚ್ಚಿ ನಾಟಿ ಮಾಡಬೇಕಾಗುತ್ತೆ. ಕಾಂಡ ಓಪನ್ ಆಗಿರ್ಬಿಡೋದು, ಖುಲ್ಲ ಇರ್ಬಿಡೋದು, ಮುಚ್ಚಬೇಕಂತ್ರಿ? ಕಾಂಡ ಅಂದ್ರೆ ಅದರ ಬೇರಿನ ಅಂಶ ಏನಿರುತ್ತಲ್ಲ ಅದು ಕಾಂಡದವರೆಗೂ ಸರಿಯಾಗಿ ಪ್ರೆಸ್ ಮಾಡಬೇಕು. ಕಾಂಡದ ಹತ್ರ ಸರಿಯಾಗಿ ಪ್ರೆಸ್ ಮಾಡೋದ್ರಿಂದ ಗಿಡಗಳು ಸರಿಯಾಗಿ ಬೇಗನೆ ಹತ್ಕೊಳ್ಳುತ್ತೆ. ಸರಿಗೆ ಕೆಲವು ರೈತರು ಸಾವಯವ ಪದ್ಧತಿ ಒಳಗೂ ಬೆಳೆಯಿರ್ತಾರೆ, ಇನ್ನು ಭಾಳ ಜನರದು ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಾ ಇರ್ತಾರೆ. ಈ ಸಾವಯವ ಪದ್ಧತಿ ಮಾಡ್ಬೇಕಂದ್ರೆ ಎಷ್ಟು ಒಂದು ತಿಪ್ಪೆ ಗೊಬ್ಬರ ಅಲ್ಲಿ ಇವನ್ನ ಕೊಡಬೇಕು, ಇನ್ನು ರಾಸಾಯನಿಕ ಪದ್ಧತಿ ಅಲ್ಲದ್ರೆ ಎಷ್ಟು ಗೊಬ್ಬರ ನಾಟಿ ಮಾಡೋ ಟೈಮಲ್ಲಿ ಕೊಡ್ಬೇಕಂತಾರೆ? ಇದಕ್ಕೆ ಏನು ಅಂತಪರಿ ಇದು ಏನು ವ್ಯತ್ಯಾಸ ಏನು ಕಂಡು ಬರೋದಿಲ್ಲ. ಸೊ ತಿಪ್ಪೆ ಗೊಬ್ಬರ ಅಂತೂ ಎರಡರಲ್ಲೂ ಅಪ್ಲೈ ಮಾಡಬೇಕಾಗುತ್ತೆ. ತಿಪ್ಪೆ ಗೊಬ್ಬರ 25-30 tons ಅಥವಾ 30-35 tons ಅದು ನಮ್ಮ ಭೂಮಿಯ ಫಲವತ್ತತೆ ಮೇಲೆ ನಾವು ಅದನ್ನು ಹಾಕೋಬೇಕು. ಅದಾದಮೇಲೆ ಇವು ರಾಸಾಯನಿಕ ಗೊಬ್ಬರಗಳನ್ನು ಬಂತು ಅಂತ ಬಂದರೆ, ಸೊ ಮೊದಲು 3-4 ಬೇರೆ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ, ಮತ್ತು ಮುಂದಿನ 3-4 ಬೇರೆ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ, ಮತ್ತು ತದನಂತರದ 3-4 ಬೇರೆ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಈ ಪ್ರಮಾಣ ಎನ್ ಪಿ ಕೆ ಅಂತೇಳಿ ಹೇಳ್ತೀವಲ್ಲ, ಅದರ ಪ್ರಮಾಣ ನಾವು ಹೆಚ್ಚಿಗೆ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅದು ಪ್ರತಿ 3 ಅದನ್ನು ಹೆಚ್ಚಿಗೆ ಮಾಡ್ತಾ ಹೋಗಿರೋದ್ರಿಂದ ಗಿಡ ಹೇಗೆ ಬೆಳೀತಿರುತ್ತಲ್ಲ ಹಾಗೆ ಅದರ ಪ್ರಮಾಣನ ಕೂಡ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೋದು. ಜನರಲ್ ಆಗಿ ಶಿಫಾರಸು ಮಾಡಿರುವಂತ ಗೊಬ್ಬರದ ಪ್ರಮಾಣ ಏನ್ರಿ ಹೇಳ್ಬೋದು ಸರ್ ಎಷ್ಟು ಅಂತೇಳಿ? ಜನರಲ್ ಆಗಿ ಹೇಳ್ಬೇಕು ಅಂತ ಹೇಳಂತಂದ್ರೆ ಬೇರೆ ಬೇರೆ ತಳಿಗೆ ಬೇರೆ ಬೇರೆ ಇರುತ್ತೆ. ಸೊ ಇದ್ರೊಳಗೆ ಸಸ್ಯ ಅಂಗಾಂಶ ಕೃಷಿಯೊಳಗೆ ಒಂದೇ ತಳಿಯನ್ನು ಬೇರೆ ಬೇರೆ ತಳಿಗಳು ಲಭ್ಯವಂತಾರೆ? ಸಸ್ಯ ಅಂಗಾಂಶ ಕೃಷಿಯನ್ನು ಯಾವುದಾದ್ರೂ ತಳಿಯನ್ನು ತೆಗೆದುಕೊಂಡು ಬಂದು ನಾವು ಅಭಿವೃದ್ಧಿ ಪಡಿಸ್ಕೋಬಹುದು. ಈಗ ನಮ್ಮಲ್ಲಿ ಪ್ರಚಲಿತ ಇರೋದು ಕಮಲಾಪುರ ಬಾಳೆ, ಕಮಲಾಪುರ ಕಂದ ಬಾಳೆಯನ್ನು ಪ್ರಚಲಿತ ಇರುತ್ತಲ್ಲ, ಅದನ್ನು ಕೂಡ ಸಸ್ಯ ಅಂಗಾಂಶ ಕೃಷಿ ಪದ್ಧತಿಯಿಂದ ಬೆಳೆಸ್ಬೋದು. ಹಾಗೆ ಬಹಳ ಪಾಪ್ಯುಲರ್ ಇರೋದು ಅಂದ್ರೆ ಜನಪ್ರಿಯವಾಗಿರುವಂತಹ ತಳಿ ಅಂತ ಹೇಳಂತಂದ್ರೆ G9 Grand 9 ಅಂತ ಹೇಳಂತೀವಿ ಅದು. ಆಮೇಲೆ ನಂಜನಗೂಡು ರಸಬಾಳೆ, ಕಮಲಾಪುರ, ಚಂದ್ರಬಾಳೆ, ಉದಯಂ, ಪೂವನ್, ನೇಂದ್ರನ್, ಸೊ ಇವೆಲ್ಲ ತಳಿಗಳನ್ನು ಬೆಳೆಸ್ಕೋಬಹುದು ನಾವು. ಇನ್ನೊಂದು, ಈ ಬಾಳೆಗೆ ಈ ವೈರಸ್ಗಳು ಬಹಳಷ್ಟು ಬಾಧೆ ಮಾಡ್ತಿರ್ತಾವ, ಹಿಂಗಾಗಿ ಈ ವೈರಸ್ ಬಾಧೆಯಾಗಿರುವಂತಹ ಗಿಡಗಳು ಯಾವುವು ಅಂತೇಳಿ ಲಕ್ಷಣಗಳು ಹೆಂಗಿರ್ತಾವ ಗುರುತು ಮಾಡ್ಲಿಕ್ಕೆ? ಈ ವೈರಸ್ ಬಾಧೆಗೆ ಒಳಪಟ್ಟಂತ ಗಿಡಗಳು ಅಥವಾ ಈ ವೈರುಧ್ಯ ಗಿಡಗಳನ್ನ ಪತ್ತೆ ಹಚ್ಚೋದು ಒಂದು ಬಹಳ ಇಂಪಾರ್ಟೆಂಟ್, ಬಹಳ ಅವಶ್ಯಕತೆಯಾದಂತ ಒಂದು ಕ್ರಮ ಇಲ್ಲಿ. ಈ ವೈರಸ್ ಬಾಧೆಗೆ ಒಳಪಟ್ಟಂತ ಗಿಡಗಳು ಸಾಮಾನ್ಯವಾಗಿ ಸಸಿಗಳನ್ನು ಗಮನಿಸಿದಾಗ ಗಿಡದ ತುದಿಯಿಂದ ಗುಂಪು ಅಥವಾ ಗೊಂಚಲಾಗಿ ಎಲೆಗಳು ಬಂದಿರುತ್ತವೆ ಗಿಡದ ತುದಿಯಿಂದ. ಅದಕ್ಕೆ ನಾವು ಬಂಚಿ ಟಾಪ್ ರೋಗ ಅಂತೇಳಿ ಅಂತೀವಿ, ಇನ್ನು ಒಂದಿಷ್ಟು ಸ್ಟ್ರೀಕ್ ರೋಗ ಅಂತೇಳಿ ಅಂತೀವಿ. ಅದರಲ್ಲಿ ಹಸಿರು ಮತ್ತು ಹಳದಿ ಗೆರೆಗಳು ಎಲೆಗಳಲ್ಲಿ ಕಾಣಬಹುದು. ಸೊ ಇವೆರಡೂ ಒಂದು ಲಕ್ಷಣಗಳನ್ನು ಇಟ್ಟುಕೊಂಡು, ಆಮೇಲೆ ಅವು ಸಾಮಾನ್ಯವಾಗಿ ಅವುಗಳ ಬೆಳವಣಿಗೆ ಕುಂಠಿತಗೊಂಡಿರುತ್ತೆ, ಸಾಮಾನ್ಯವಾಗಿ ಬೆಳವಣಿಗೆ ಇರುವುದಿಲ್ಲ ಅವು. ಹೀಗಾಗಿ ಅವುಗಳನ್ನು ಅಸಾಮಾನ್ಯ ಬೆಳವಣಿಗೆ ಅಂದರೆ ಕುಂಠಿತವಾದ ಬೆಳವಣಿಗೆ, ಅದಾದಮೇಲೆ ಹಸಿರು, ಹಚ್ಚ ಹಸಿರು, ಆಮೇಲೆ ಹಳದಿ ಗೆರೆಯುಳ್ಳಂಥ ಎಲೆಗಳು, ಆಮೇಲೆ ಎಲೆಯ ತುದಿಗೆರೆ ಅಂದರೆ ಗಿಡದ ತುದಿಯಲ್ಲಿ ಗುಂಪು ಗುಂಪಾಗಿ ಎಲೆಗಳು ಬರೋದು ಒಂದು ಸಾಮಾನ್ಯವಾದ ಈ ವೈರಸ್ನಿಂದ ಅಫೆಕ್ಟ್ ಆದಂಥ ಸಸಿಗಳ ಲಕ್ಷಣವಾಗಿರುತ್ತೆ. ಈ ಒಂದು ಸಸ್ಯಾಂಗಾಂಶ ಕೃಷಿಯಿಂದ ಒಂದು ಬಾಳೆಯನ್ನು ನಾಟಿ ಮಾಡಿದಾಗ ಏನೆಲ್ಲ ಅನುಕೂಲತೆಗಳು ಆಗ್ತಾವ, ಏನೇನು ಒಂದು ಲಾಭಗಳು ರೈತರಿಗೆ ಸಿಗಲಿಕ್ಕೆ ಸಾಧ್ಯದಂತೆ? ಈ ಸಸ್ಯ ಅಂಗಾಂಶ ಕೃಷಿಯಿಂದ ನಾಟಿ ಮಾಡಿದ ಮೇಲೆ ಮೊಟ್ಟ ಮೊದಲನೇದಾಗಿ ಅದು ಲಾಭಗಳು ಅಂತೇಳಿ ಅಂತಂದ್ರೆ ಕಟಾವಿಗೆ ಬೇಗನೆ ಬರ್ತವೆ ಒಂದನೇದ್ದು. ಎರಡನೇದ್ದು ಕಟಾವಿಗೆ ಬಂದ ಮೇಲೆ ಅವುಗಳ ಕಟಾವಿನ ಪಿರಿಯಡ್ ಏನಂತೀವಿ, ಕಟಾವಿನ ಡ್ಯುರೇಷನ್ ಏನಂತೀವಲ್ಲ, ಅದು ಬಹಳ ಕಡಿಮೆ ಇದ್ದಾಗಿರುತ್ತೆ. ಅಂದರೆ ಒಂದೇ ಸಾರ್ತಿಗೆ ಎಲ್ಲ ಗಿಡಗಳು ಕಟಾವಿಗೆ ಬರ್ತವೆ, ಹೀಗಾಗಿ ಅವರು ಮಾರುಕಟ್ಟೆಗೆ ಒಂದೇ ಸಮನೆ ಎಲ್ಲ ಗೊನೆಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎರಡನೇದ್ದು. ಆಮೇಲೆ ಈ ಗೊನೆಗಳದ್ದು ತೂಕ ಏನಿರುತ್ತಲ್ಲ, ಈ ಸಾಂಪ್ರದಾಯಿಕ ಕುಳಿಗಳಿಂದ ಬೆಳೆದಂತಕ್ಕಿಂತ ಈ ಗೊನೆಗಳು ಅಟ್ರಾಕ್ಟಿವ್ ಆಗಿರ್ತವೆ, ಆಮೇಲೆ ಅಂದರೆ ಮಾರ್ಕೆಟ್ನಲ್ಲಿ ಅದಕ್ಕೆ ವ್ಯಾಲ್ಯೂ ಚೆನ್ನಾಗಿ ಸಿಗ್ತವೆ. ಈ ಬಾಳೆ ಫಿಂಗರ್ ಅಂತೀವಿ ನಾವು, ಬಾಳೆ ಹಣ್ಣಿನ ಆಕರ್ಷಣೆ ಹೆಚ್ಚಾಗಿರುತ್ತೆ, ಹೀಗಾಗಿ ಇದರ ಇಳುವರಿನೂ ಜಾಸ್ತಿ, ಆಮೇಲೆ ಕಟಾವಿಗೆ ಬರೋದು ಒಂದೇ ಟೈಮಲ್ಲಿ ಬರೋದ್ರಿಂದ ಸೊ ರೈತರಿಗೆ ಇದು ಕಾಮನ್ ಆಗಿ ಹೆಲ್ಪ್ಫುಲ್ ಅಂದರೆ ಲಾಭದಾಯಕ ಆಗೇ ಆಗುತ್ತೆ. ಪುರ್ಚಪ್ಪರೆ, ಈಗ ನಮ್ಮ ರೈತರು ಈ ಸಸ್ಯ ಅಂಗಾಂಶ ಕೃಷಿಯಿಂದ ಬಾಳೆ ಬೆಳಿಬೇಕು ಅಂತಂದ್ರೆ ಈ ಸಸ್ಯಗಳು ಸಿಗುವಂತಹ ಪ್ರಯೋಗಾಲಯಗಳ ವಿಳಾಸ ಎಲ್ಲದವಂತ ಸ್ವಲ್ಪ ಹೇಳ್ಬೋದಾ? ಉತ್ತಮ ಗಿಡಗಳನ್ನು ಪಡೆಯಬಹುದಂತ ಒಂದು ಪ್ರಯೋಗಾಲಯಗಳು ಅಂತಂದ್ರೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಅಂಗ ಸಂಸ್ಥೆಗಳಾದಂತಹ ಜೈವಿಕ ತಂತ್ರಜ್ಞಾನ ವಿಭಾಗ ಬಾಗಲಕೋಟದಲ್ಲೇ ಸಿಗ್ಬೋದು. ಅದಾದ್ಮೇಲೆ ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿನೂ ಸಹ ಈ ಸಸಿಗಳನ್ನು ಒದಗಿಸಲಾಗುತ್ತೆ. ಆಮೇಲೆ ತೋಟಗಾರಿಕಾ ಮಹಾವಿದ್ಯಾಲಯ ಅರ್ಬಾವಿ, ಇದು ಗೋಕಾಕ್ನಲ್ಲಿ ಇದೆ, ಸೊ ಅಲ್ಲಿನೂ ನಿಮಗೆ ಸಿಗುತ್ತೆ. ಅದಾದ ನಂತರ ತೋಟಗಾರಿಕಾ ಮಹಾವಿದ್ಯಾಲಯ ಮುನ್ರಾಬಾದ್ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತದೆ, ಅಲ್ಲಿನೂ ಸಿಗುತ್ತೆ. ಆಮೇಲೆ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡಗುಂದಿ ಬಿಜಾಪುರ ಜಿಲ್ಲೆಯಲ್ಲಿ ಬರುವಂಥದ್ದು. ಸೊ ಇಲ್ಲಿನೂ ಕೂಡ ನಿಮಗೆ ಈ ಸಸಿಗಳು ಸಸ್ಯಾಂಗಾಂಶ ಕೃಷಿಯಿಂದ ಬೆಳೆದಂಥ ಸಸಿಗಳು ಸಿಗುತ್ತವೆ. ಆಮೇಲೆ ನೀವು ಬೆಂಗಳೂರು ಕಡೆಯಿಂದ ತರಿಸ್ಕೋಬೇಕಂದ್ರೆ ಈ ಜಿ ಕೆ ವಿ ಕೆ ಕ್ಯಾಂಪಸ್ಸಿಂದನೂ ಕೂಡ ನಿಮಗೆ ಈ ಸಸಿಗಳು ಸಿಗ್ತವೆ. ಆಮೇಲೆ ಜೈವಿಕ ತಂತ್ರಜ್ಞಾನ ಘಟಕ ತೋಟಗಾರಿಕೆ ಇಲಾಖೆ ಹುಳಿಮಾವು ಇಲ್ಲಿಂದನೂ ಸಹ ಈ ಸಸಿಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಇಲ್ಲ, ಇಂಥ ಎಲ್ಲ ಕಡೆಯೂ ಒಂದು ಸಸಿಗಳು ಸಿಗ್ತವೆ, ನಮ್ಮ ರೈತರು ಒಳ್ಳೆ ಸಸಿಗಳನ್ನು ತಂದು ನೆಟ್ಟು ಬಾಳೆ ಒಳಗೆ ಒಂದು ಲಾಭ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ಅಂತ ತಾವು ಹೇಳ್ತಾ ಇದ್ರಿ. ಸರ್, ಇದು ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಮತ್ತೇನು ವಿಶೇಷ ಅದಂತ ತಾವು ಹೇಳ್ತಾರೆ? ಈ ಹೌದು, ಇನ್ನೊಂದು ಮುನ್ನೆಚ್ಚರಿಕೆ ಕ್ರಮ ಅಂತಂದ್ರೆ ಈ ಅಂಗಾಂಶ ಕೃಷಿಯಿಂದ ಪಡೆದಂತ ಸಸಿಗಳಲ್ಲಿ ಇರ್ತಾವಲ್ಲ, ಸರಿಸುಮಾರು ನಾವು 3,000 ಸಸಿ ತೆಗೆದುಕೊಂಡು ಬಂದ್ವಿ ಅಂತೇಳಂತಂದ್ರೆ ಅದರಲ್ಲಿ ಒಂದು 5-10% ಸಸಿಗಳು ಬೇರೆ ತರನದ್ದಾಗಿರುತ್ತೆ. ಅಂದ್ರೆ ಅವುಗಳು ಗೊನೆ ಬಿಡ್ಲಿಕ್ಕಿಲ್ಲ, ಮುಂದೆ ಆದ್ಮೇಲೆ ಗೊನೆ ಬಿಡದೇ ಇರ್ಬೋದು, ಅಥವಾ ಬೆಳವಣಿಗೆ ಕುಂಠಿತಗೊಂಡಿದ್ದೇ ಇರ್ಬೋದು, ಅಥವಾ ಅವು ಬೇರೆ ರೀತಿಯಾದಂತ ಬೆಳವಣಿಗೆಯನ್ನ ತೋರಿಸ್ತಿರ್ತವೆ. ಸೊ ಅವು 5-10% ಇರ್ತವೆ. ಅಷ್ಟಿತ್ತಂತಂದ್ರೆ ರೈತರು ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಒಂದು ವೇಳೆ 5-10% ಹೆಚ್ಚಿಗೆ ಅಂತ ಬೇರೆ ತಳಿಗಳ ಪ್ರಮಾಣ ಕಂಡು ಬಂದಲ್ಲಿ ಸೊ ಅಲ್ಲಿಂದ ನಾವು ಆ ಕಂಪನಿಯಿಂದ ನಾವು ಸಸಿಗಳನ್ನ ತೆಗೆದುಕೊಳ್ಳದೆ ಇರೋದೇ ಉತ್ತಮ. ಅಂತಂದ್ರೆ ಈ ಒಂದು ಪರ್ಸೆಂಟೇಜ್ ಅನ್ನ ನಮ್ಮ ರೈತರು ಗಮನಿಸಬೇಕು ಅಂತ ತಾವು ಹೇಳ್ತಾ ಇದ್ರೆ 100ರಲ್ಲಿ 5 ಸಸಿಗಳು ಬೇರೆ ತರನಾಗಿ ಇರ್ಬೋದು, ಅದು ಸರ್ವೇ ಸಾಮಾನ್ಯ. ಅದರಿಂದ ರೈತರಿಗೆ ಯಾವುದೇ ಆದಂತ ಹೆಚ್ಚಿನ ಹಾನಿ ಏನೂ ಆಗೋದಿಲ್ಲ. ಸೊ ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಬಂದು ಅಂದ್ರೆ ಬೇರೆ ತರನಾದಂತ ತಳಿಗಳು ಅವಾಗ ಹಾನಿಗೊಳಗಾಗೋ ಚಾನ್ಸ್ ಇರುತ್ತೆ. ಹೀಗಾಗಿ ಅವರು ಅಂತ ಕಂಪನಿಗಳಿಂದ ಅಥವಾ ಅಂತ ಪ್ರಯೋಗಾಲಯಗಳಿಂದ ಸಸಿಗಳನ್ನ ತೆಗೆದುಕೊಳ್ಳೋದನ್ನ ಬಂದ್ ಮಾಡಬೇಕಾಗುತ್ತೆ. ಒಳ್ಳೆಯದು ಉಡ್ಚ ಪರ್ವತ ಇದುವರೆಗೆ ಬಾಳೆಯಲ್ಲಿ ಸಸ್ಯ ಅಂಗಾಂಶ ಕೃಷಿಯ ಉಪಯೋಗಗಳು ಏನು, ಅದರಿಂದ ಏನೆಲ್ಲ ಲಾಭ ನಮ್ಮ ರೈತರಿಗೆ ಆಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ ನಮ್ಮ ಕಾರ್ಯಕ್ರಮ ಕೇಳ್ತಾರಂಥ ರೈತರು ಇನ್ನೂ ನಿಮ್ಮ ಜೊತೆಗೆ ಚರ್ಚೆ ಮಾಡೋಕ್ಕೂ ಹೆಚ್ಚಿನ ವಿಷಯ ತಿಳ್ಕೊಳ್ಬೇಕು ಅಂತಂದರೆ ತಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ ಸರ್? 9538647823. ಇದು ಅಂದರೆ ಉಡ್ಚಪ್ಪ ಪೂಜಾರವರ ಮೊಬೈಲ್ ನಂಬರ್ನ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, 9538647823 9538647823 ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಮಾಹಿತಿಯನ್ನು ಮಾಡ್ಕೊಳ್ಬೋದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಉಡ್ಚಪ್ಪ ಪೂಜಾರವರಿಗೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದ ಹೇಳ್ತಾನೆ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇದುವರೆಗೆ ಬಾಳೆಯಲ್ಲಿ ಸಸ್ಯ ಅಂಗಾಂಶ ಕೃಷಿಯ ಉಪಯೋಗ ಕುರಿತು ಮಾಹಿತಿಯನ್ನು ನೀಡಿದವರು ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಉಡಚಪ್ಪ.